ಪಾತ್ರ ನಡುವೆ ಕೊಡ ನೋಡಿ ಪಾಂಡವರ ಶೋಭನ ಬಂದಿರೆ ಅಂಗಿಯ ಸೆರಗ ಬರೆದಳೆ ಅಂಗಿಯ ಸೆರಗ ಬರೆದಳೆ ರಾಜನದ ಹಸೆಯ ಯಾವಮ್ಮ ಬರೆದಾಳೆ ಶೋಭನ ಬಂದಿರೆ ಕೈಲಕ್ಕವ್ವ ಚೋಳಿ ಚವ್ವ ಕೈಲಕ್ಕವ್ವ ಪತ್ತರ ನಡುವೆ ಕೋಡ